ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಎಲ್ಲ ಜಿಲ್ಲೆಗಳಲ್ಲಿ ಒಣ ಶುಭ್ರ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಬುರ್ರ ಕತೆ. ನಡೆಸಿಕೊಡುತ್ತಾರೆ ಲಕ್ಷ್ಮೀ ಶಿರವಟ್ಟಿ ಮತ್ತು ಸಂಗಡಿಗರು. ಶ್ರೀಹರಿಯ ರಾಮ ಶ್ರೀಹರಿಯ ವೈದ್ಯವಿ ತಂದರ ಊರ ಮಂದ ಹನುಮಂತೇವರು ಒಂದು ಶರಣಾರತಿ ರಾಮ ತೀರ್ಥ ರಾಮ ದೇವರು ಒಂದು ಶರಣಾರತಿ ಅಲ್ಲೂರ ಮಗ ಶರಣ ಅಲ್ಲೂರ ಕಟ್ಟಮ್ಮಗ ಶರಣ ಶರಣಾರತಿ ಬಾಳ ಬಳನೆ ಶರಣಾರತಿ ಮಾದೇವ ತಂದಾನ ತಂದಾನ ತಂದಾನ ತಂದಾನ ತಾಯಿ ಶರಣಮ್ಮವಿಯ ತಾಯಿ ಚೆಲುವೆ ಲಕ್ಷ್ಮಿಯ ಲಕ್ಷ್ಮಮ್ಮ ಶರಣಮ್ಮವೇ ತಾಯಿ ಚೆಲುವೆ ಲಕ್ಷ್ಮಿ ಅಡಿ ಹುಟ್ಟಿ ಬೆಳಗಿದ ದೇಶವಲ್ಲಮ್ಮ ಲಕ್ಷ್ಮೀ ದೇವಾಟ್ಟಿ ಬೆಳಗಿದ ದೇಶವಲ್ಲಮ್ಮ ತೆಲಗಾಣಿ ಕಡೆಗೇನ ದುಗ್ಗಿ ದರಬಾದ ಲಕ್ಷ್ಮಮ್ಮ ತೆಲಗಾಣಿ ಕಡೆಗೇನ ದುಗ್ಗಿ ದರಬಾದ ಲಕ್ಷ್ಮಮ್ಮ ತಾಯ ಕನಕಮ್ಮ ಬಾಳ ಜೀವಮ್ಮ ನಿನ್ನ ಮ್ಯಾಲೆ ನಿಮ್ಮ ತಾಯ ಕನಕಮ್ಮ ಬಾಳ ಜೀವಮ್ಮ ನಿನ್ನ ಮ್ಯಾಲೆ ನಿಮ್ಮ ತಂದೆ ಮುಸಲ್ ರೆಡ್ಡಿ ಬಾಳ ಜೀವಮ್ಮ ನಿನ್ನ ಮ್ಯಾಲೆ ನಿಮ್ಮ ತಂದೆ ಮುಸಲ್ ರೆಡ್ಡಿ ಬಾಳ ಜೀವಮ್ಮ ನಿನ್ನ ಮ್ಯಾಲೆ ಮೂವರ ಬೆನ್ನಿಲೆ ಮೂವನ ತಂಗೆ ಲಕ್ಷ್ಮಮ್ಮ ಮೂವರ ಬೆನ್ನಿಲ ಮೂವನ ತಂಗೆ ಲಕ್ಷ್ಮೀ ನನ್ನ ಕೊಟ್ಟಿದ ಊರ ಲಿಂಗಾದ ಬಳ್ಳಿ ಲಕ್ಷ್ಮೀಮ ನಿನ್ನ ಕೊಟ್ಟಿದ ಊರ ಲಿಂಗಾದ ಬಳ್ಳಿ ಲಕ್ಷ್ಮೀಮ ಲಿಂಗಾದ ಹಳೆ ಒಳಗ ಬಂಗಾರದ ಗೊಂಬೆ ಲಕ್ಷ್ಮೀಮ ಲಿಂಗಾದ ಬಳ್ಳಾಗ ಬಂಗಾರದ ಗೊಂಬೆ ನಿನ್ನ ಕೊಟ್ಟಾರ ಲಕ್ಷ್ಮೀವ ಬಡತನ ರೀತಿಲೆ ನಿನ್ನ ಕೊಟ್ಟಾರ ಭಾಗ್ಯವಮ್ಮ ನೆನಪಾದ ಎಟ್ಟೊಂದ ಮೂರ ತಿಂಗಳಿಗೆ ಲಕ್ಷ್ಮೀವ ನೆನಪಾದ ಬಿಟ್ಟಿದ ಮೂರ ತಿಂಗಳಿಗೆ ಲಕ್ಷ್ಮೀವ ಮೂಲಿ ಮೂಲಿಗೆ ನಿನಗ ಮುತ್ತಿನ ರಾಶಿ ಸಂಧಿ ಸಂಧಿಯ ನಾಯಿ ಗೌಡದ ರಾಶಿ ಬರೀ ನಿನ್ನ ಭಾವ ಸುಬ್ಬಯ್ಯ ಎನ್ನ ನೋಡ್ಯಾರ ಸುಬ್ಬಯ್ಯ ನಿನ್ನ ಭಾವ ಸುಬ್ಬರೆಡ್ಡಿ ನಿನ್ನ ನೋಡಿದನು ಸುಬ್ಬರೆಡ್ಡಿ 60 ತಾಯಿ ಜಾಗಿರತ್ತಾದ ಸುಬ್ಬರೆಡ್ಡಿ 60 ಕೂರಿಗೆ ಜಾಗಿರತ್ತಾದ ನಿನ್ನ ಭಾವ ತಾಯಿ ನಿನ್ನ ಭಾವ ಸುಬ್ಬದರಿಗೆ 60 ಜಾಗಿರಿ ಊರು ಧರಿತಾನ ಬಂಗಾರ ಕೈ ಚೇರು ಒಂದು ಚಾವಿಡಿ ನನ್ನ ತಾಯಿ ನಿನ್ನ ಪಾದ ಇಟ್ಟಿದ್ದಕ್ಕ ನಿನ್ನ ಭಾವ ಸುಬ್ಬದರಿಯ ನಿನ್ನ ಭಾವಗ ಸಿಕ್ಕಿತು ತಾಯಿಯ 12 ವೆತ್ತಿನ ಒಕ್ಕಲ್ತಾನ 60 ಕೂರಿಗೆ ಜಮೀನು ಭಾವ ಸುಬ್ಬದರಿಯ ನಿನ ಬುದ್ಧಿ ಗುಣ ಬೆಚ್ಚಿ ಮನಿ ಕೀಲಿ ಕೈ ಮನಿ ದೊರಿತಾನ ನಿನಗ ಕೊಟ್ಟನ ತಾಯಿ ನಿನಗ ಹರ ಯಾರಂದರೆ ಮಲತ್ತೆ ರಂಗಮ್ಮ ಹೆಣ್ಮಗಳು ಸುಬ್ಬಮ್ಮ ಹೇಗೆಣ್ಣೆ ವೆಂಕಮ್ಮ ಆ ಮೂವರು ತಾಯಿದವರು ಏನಂತಾರ ನಿನ್ನೆಲ್ದ ಮೊನ್ನೆ ಬಂದಳ ಅಂತ ಆಕಿಗೆ ಮನಿ ಕೀರಿ ಕೈ ಕೊಟ್ಟ ಮನಿ ದೊರಿತಾನ ಕೊಟ್ಟ ಸರಿ ಒಳ್ಳೆ ಮಾತಂತಂದು ಅವರಿಗೆ ಹೊಟ್ಟೆ ಕಿಚ್ಚಿ ಎದ್ದಿತು ಕಣ್ಣೆ ಬ್ಯಾನೆ ಎದ್ದಿತು ಅವ್ರ ಕತಿಯ ಒಕ್ಕಡಿರಲಿ ಲಕ್ಷ್ಮಿ ನಿನ್ನ ಮದುವಾಗಿ ತಂದ 7 ನಿನಗ ಹೊಟ್ಟೆ ಒಳಗ ಮಗಳು ಉತ್ಪನ್ನ ಆದಳು ಮಗಳ ಹುಟ್ಟಿದ 1 ನನ್ನ ತಾಯಿ ಲಕ್ಷ್ಮೀಕಾಂತ ದೇಶಕ್ಕೆ ದೊಡ್ಡಬ್ಬ ಏನು ಬಂದದ ಜೀವಿಳಿಗಬ್ಬ ಜೀವಿಳಿಗಬ್ಬ ದಿನ ಅಳಮಗ ಅರಂಗಯ್ಯ ಮನೆಗೆ ಬಂದ ಕಂತ ನಿನ್ನೇಳುವನು ಆಳುಮಗನ ನೀರುವ ಕಂತ ನಿನಗೆ ಹೇಳುವನು ಆಳುಮಗನ ಊಟ ನೀಡ ಮೊನ್ನೆ ಬಂದೀನಿ ಹಾಳು ಮಗನ ಇನ್ನವಿಲ್ಲದ ಮೊನ್ನೆ ಬಂದಿನಿ. ಈ ಮನಿ ಒಳಗ ಸುದ್ದಿ ನನಗ್ ಗೊತ್ತಿಲ್ಲ. ಹೋ ನನ್ನ ತಂದವನು ನನ್ನ ಭಾವ ಸುಬ್ಬ ದೊರೆಯ ಭಾವನಕ್ಕೆ ಹೇಳಿ ನಿನಗ ಊಟ ನೀಡ್ತೀನಿ, ಭಾವನಕ್ಕೆ ಹೇಳಿ ನಿನಗ ನೀರ ಹಾಕ್ತೀನಿ. ಓ ತಾಯಿ ಚೆನ್ನಾಗಿ ಹೋಗಿ ಕೇಳಿಬಾ ತಾಯ. ಅವಾಗ ಲಕ್ಷ್ಮಿ ಕಾಂದ ನನ್ನಮ್ಮ ಲಕ್ಷ್ಮಿ ಬಂಗಾರ ಬಚ್ಚಲಗ ಬಂದು ಕೆಳಕ ಮಾಡಿಕೊಂಡು ಮುತ್ತು ಪೋರಿಸಂತ ಸೀರೆ ಉಟ್ಕೊಂಡು ಮುತ್ತು ಪೋರಿಸಂತ ಕುಸ ತೊಟ್ಟುಕೊಂಡು ಕೂದಲು ಬಂದ ಮುತ್ತು ಪೋರಿಸಿಕೊಂಡು ಹೇಳ್ಬಿಟ್ಟಾರ ಹೊಸ್ತಬಡಿ ಮೈ ತುಂಬ ಇಟ್ಕೊಂಡು 5 ವರ್ಷದ ಮಗಳು ಪಾಪಲಮ್ಮ ಪಾಪಲಮ್ಮನ ಕೊಂಕಳದಾಗ ಎತ್ತಿಕೊಂಡು ಬಾವಿದ್ದ ಕಚ್ಚರಿಗ ಲಕ್ಷ್ಮಿ ಬಾರೋದು ಬಾವ ನೋಡಿ ಲಕ್ಷ್ಮಿ ಬಾರೋದು ಬಾವ ನೋಡಿ ಸುಬ್ಬರೆಡ್ಡಿ ಲಕ್ಷ್ಮಿ ಬಾರೋದು ಬಾವ ಸುಬ್ಬರೆಡ್ಡಿ ನೋಡಿ ಅರಮನೆ ಬಿಟ್ಟು ಬೈಲಿ ಗೊಂಟ ಯಾಕಂತ ಹತ್ತು ಮಂದಿ ಜನ ಕುಂತದ ಸುತ್ತ ನಾಕಳ್ಳೆ ಮಂಜು ಬಂದದ ನಾಯ ಪಂಚಾಯತಿ ನಡೆದದ ಆ ಭಾವನ ಬೆಲ್ಲಿಗೆ ಬರಬೇಕು ನಾಯ ಪಂಚಾಯತಿ ಮಾಡಿಕೊಂಡು ಹೋಗಬೇಕು. ಆ ತಾಯಿ ಹತ್ತು ಮಂದಿ ಒಳಗ ಜಡುಗಿನ ಮ್ಯಾಕ ಎದ್ದು ಮೈ ಮೇಲೆ ಚಾಲಿ ತೆಗೆದು ಆ ಚಾಲು ಅಂಬುದು ಪರ್ದ ಕಟ್ಟಿದ ಪರ್ದ ಹಚ್ಚಾಕ ತಾಯಿ ನಿಂತಳ ಪರ್ದ ಈಚಾಕ ಭಾವ ನಿಂತನ ಎದಕ ಬಂದಮ್ಮ ತಾಯಿ ಮಗ ಭಾವ ಒಂದು ನಮೋ ನಮಸ್ಕಾರ ಚಿಕ್ಕಂದ್ರೆ ನೀವು ಸಲಿವೆ ಕಂಡ್ರಿ ಆಳ ಮಗ ರಂಗಯ್ಯ ಆ ಮನೆಗೆ ಬಂದನ ನೀರವಾಕಂತ ನನ್ನ ಕೇಳ್ತಾನ ಊಟ ನೀಡಂತ ನನ್ನ ಕೇಳ್ತಾನ ನೀರವಾಕಲ ಬೇಡ ಒಂದ ಮಾತೇಳು ಊಟ ನೀಡಲು ಬೇಡ ಒಂದು ಮಾತೇಳ ಭಾವನೀನ ಊಟ ನೀಡಲು ಬೇಡ ಒಂದು ಮಾತೇಳ ಭಾವನೀನ ಅಯ್ಯೋ ಎಂತ ಮಾತು ಅಂಜಿನ ಮಾಡುತ್ತಿದ್ದಮ್ಮ ಅಂತ ನಿನಗೊಂದು ನಮ್ಮ ನಮಸ್ಕಾರ ಎಂತ ಮಾತಾಡತಿದ್ದಿ ನಾಯವಲ್ಲ ಧರ್ಮತಲ್ಲ ಲಕ್ಷ್ಮಮ್ಮ ಚಿಕ್ಕಂದ್ರೆ ತಾಯಿಲ ತಂದಿಲ್ಲ ಅವನು ನಾವು ಸಲಿವಿ ಕಂಡವನ ಆಳು ಮಗ ನಾವು ಹಾಕ್ಲಾರ್ದ ನೀರು ಯಾರು ಹಾಕಬೇಕು ನೀರಾಕು ಊಟ ನೀಡಮ್ಮ ಬಾವಾ ಸುಬ್ಬದರಿಯ ನೀರಾಕು ಊಟ ನೀಡಂತಿದ್ದಿ ನಾಳೆ ಮುಂಜಾಲೆ ನನಗ ಮಾತು ಬರುತ್ತವ ನೀ ಅಂದಿ ಏನು ಪರ್ವಾನಿಕಿಲ್ಲ ನನಗೇನು ಭಯವಿಲ್ಲ ಹಾಕ್ತೀನಂತಂದು ಆಯಮ್ಮ ಮನುಷ್ಯನಾಗ ತಿಳ್ಕೊಂಡು ಹಿಂದಗ ತಿರುಗಿ ಮನೆಗೆ ಬಂದು ಕುಂದ್ರಪ್ಪ ಆಳು ಮಗನಂತಂದು ನನ್ನ ಜನ್ಮಗ ಮುಪ್ಪಾಗಿ ಬಂದಿದ್ದಿ ನನ್ನ ಪ್ರಾಣಗ ಮುಪ್ಪಾಗಿ ಬಂದಿದ್ದಿ ಸರಿ ಒಳ್ಳೆ ಮಾತಂತ ಆ ಮಗನ ಕೂಡಿಸಿ ಕೊಡದಾಗ ನೀರು ಕಾದವ ನೀರು ತಾಯಿ ಬಕಿಡ್ದಾಗ ಬುಗಿಸಿಕೊಂಡು ಆ ಕಟ್ಟಿ ಮೇಲೆ ಬಂದು ಅಂಗೈ ಒಳಗೆ ಎಣ್ಣೆ ಹಾಕಿದ್ರು ಅವನು ಜುಟ್ಲಗ ಸರಿವಿಕಂಡ ಜುಟ್ಲಗ ಯಾವಾಗ ಸವರಿಕೊಂಡು ತೆಂಬಿಗೆ ಸಂಗಾಟ ನೀರು ಎತ್ತಿ ಹಾಕಿದಳು ಜಳಕ ಮಾಡಿಕೊಂಡ ಗಂಡ ಉಡಂತ ಹಳೆ ಧೋತ್ರ ಹಳೆ ಹಂಗಿ ತಾಯಿ ಕೊತ್ತಳು ಬಟ್ಟೆ ಭೂಷಣ ಉಟ್ಟೆ ಕಂಡ ತಾಯಿ ಪತ್ತುಳವ ಹಾಕಿ ಪತ್ತುಳದಾಗ ಹಾಲು ಅನ್ನ ಚಿತ್ರ ಅನ್ನ ಊಟ ಕೊತ್ತಳು ಆ ತಾಯಿ ಪಾದ ನಮಸ್ಕಾರ ಮಾಡಿ ಅದೀಟು ಊಟ ಮಾಡಿ ನೀರು ಕುಡಿದು ಅಮ್ಮ ಲಕ್ಷ್ಮಮ್ಮ ಕಾಲು ಬೀಳತೀನಿ ನಿನ್ನ ಮನೆಗೆ ಬಂದದಕ್ಕ ನೀಡಲಿ ಒಂದ್ ತುತ್ತಾಗಲಿ ಇವತ್ತು ಒಳಗೆ ತುಪ್ಪ ಉಂಡಂಗಾಯಿತು ದಿನ ಅವ್ರ ಮನೆಗೆ ಹೋಗತಿದ್ದ 3 ವರ್ಷದ ಮುಗ್ಗಿನ ಜೋಳ ಒಡೆದು ನುಚ್ಚು ಮಾಡಬೇಕು 3 ವರ್ಷದ ಹಳೆ ಉಣಿಚಕಾರ ನನಗ ಊಟ ಕೊಡಬೇಕು ಉಣಲಾರ್ದ ಎಮ್ಮೆ ಕುಡಿತಾಗ ಹಾಕಿ ನಾವು ಒಂಟು ಹೋಗತಿದ್ದ ಅದೀಟ ಮಾತಂದು ದನಗಳ ಮುಂದೆ ಹಾಯಿಕೊಂಡು ಅವನು ಒಂಟು ಹೋದ ತಾಯಿಯ ಮನೆ ಹೆಣಮಗಳು ಆ ದನ ಹೊಡ್ಕೊಂಡು ಹೋಗೋದು ಬಾಡ ನೋಡಿ ಆ ಎಮ್ಮ ಮನೆಗೆ ತಾಯಿ ಅಡ್ಡ ಬಂದು ಅವನಿಗೆ ಅಡ್ಡ ಬಂದು ಏ ಆಳ ಮಗ ರಂಗಯ್ಯ ಅಕ್ಕಡ ಯಾರು ಮನೆಗೆ ಹೋಗಿದ್ದ ಯಾರು ಮನೆಗೆ ಹೋಗಿಲ್ಲ ಲಕ್ಷ್ಮಿ ಮನೆಗೆ ನಾನು ಹೋಗಿದ್ದ ಲಕ್ಷ್ಮಿ ನಿನಗೆ ಏನು ಕೊಟ್ಟಳ ಲಕ್ಷ್ಮಿ ನನಗೆ ಏನು ಕೊಟ್ಟಿಲ್ಲ ನೀರು ವಾಕ್ಯ ನನಗ ಊಟ ಕೊಟ್ಟಾಳ ನೀರು ವಾಕ್ಯ ತಾಯಿ ಊಟ ಕೊಟ್ಟಾಳ ನಿನಗ ನೀರು ಹಾಕಿದ್ರೆ ನನಗ ಪಾಡಾಯ್ತು ಹಾಕಿದ್ರೆ ನಮಗ ಪಾಡಾಯಿತು ನನಗ ಊಟ ಕೊಟ್ಟರೆ ನಮಗ ಸಂದ ಸಿಕ್ಕಿತು ಹೋಗು ಮಗ ಅಂದ ಆ ದನಗಳು ಹೊಡ್ಕೊಂಡು ಅವನು ಒಂಟು ಅದ ಆ ಹೆಣಮಗಳು ಸುಬ್ಬಮ್ಮ ಬಡ ಬಡ ಬಡ ತಾಯಿ ಮನೆಗೆ ಬಂದು ಅಡದಂತ ತಾಯಿ ಮಲ ತಾಯಿ ರಂಗಮ್ಮ ನಿನ್ನ ಹಾಲೆ ಮಣ್ಣ ಸುರುವರಿ ನಿನ್ನ ಸಣ್ಣ ಸೋಸಿ ಪತಿ ವೃತ್ತಂತ ಹೇಳಿದಿ ಒಳಗನೆ ಎಳಗಡಿಗೆ ಕೊಳ್ಳ ಒಡದಾಳ ಮಾತು ನನಗ ಗೊತ್ತಿಲ್ಲ ನನ್ನ ತಾಯಿ ಅದೇ ಎಲ್ಲ ಮಾತು ಅಲ್ಲಿ ಮಗ ರಂಗಯ್ಯ ದಿನ ನಮ್ಮನಿಗೆ ಬರೋನು ಬರ್ಲಾರಂಗ ಅವನು ದೋತ್ರು ಬಡ್ಕೊಂಡು ಎಳ್ಕೊಂಡು ಹೋಗಿ ಮೈ ಮುಟ್ಟಿ ಎಣ್ಣೆ ಹಚ್ಚಳ ಮೈ ಮುಟ್ಟಿ ನೀರ್ ಹಾಕಳ ನೀರ್ ಹಾಕಿದಾಕಿ ಸುಮ್ಮನೆ ಇದ್ದಿಲ್ಲ ತಾಯಿ ಅಣ್ಣ ಉಡೋ ಬಟ್ಟಿ ಕೊಟ್ಟಳ ಬಟ್ಟಿ ಕೊಟ್ಟಾಕಿ ಸುಮ್ಮನೆ ಇದ್ದಿಲ್ಲ ಅಣ್ಣ ಉಣೋದು ಬಂಗಾರ ಗಂಗಳ ಮಂಗಳ ಬಿದ್ದಿ ಮಂಗಳ ತುಂಬ ಅನ್ನ ನೀಡಳ ಅನ್ನ ನೀಡಿದಾಕಿ ಸುಮ್ಮನೆ ಇದ್ದಿಲ್ಲ ಒಂದೆಲ್ಲ ಕಲ್ತೋ ಊಟ ಮಾಡ್ಯಾರ ಕಲ್ತು ಉಂಡ್ರೆ ಏನು ತಪ್ಪು ಇಲ್ಲಮ್ಮ ಕಲ್ತು ಉಂಡ್ರೆ ತಾಯಿ ತಪ್ಪು ಇಲ್ಲಮ್ಮ ಮಳದ ತಾಯಿ ಅಕ್ಕ ತಮ್ಮ ಆಗಿಯೇ ಕಲ್ತು ಉಂಡಾರ ಮಳದ ತಾಯಿ ಅಕ್ಕ ತಂದಾಗಿಯೇ ಕಲ್ತು ಉಂಡಾರ ಮಳದ ತಾಯಿ ಅಕ್ಕ ತಮ್ಮ ಆಗಿ ಕಲ್ತು ಉಂಡಾರ ಅಣ್ಣ ತಂಗಿ ಆಗಿ ಕಲ್ತು ಉಂಡಾರ ಈಕೇನು ತಪ್ಪಿಲ್ಲ ಯವ್ವ ಊಟ ಮಾಡಿದಾಕೇನು ಸುಮ್ಮನೆ ಇದ್ದಿಲ್ಲ ಹೋಗಂತ ಆಳ ಮಗನ ಒಗ್ಗೊರ್ಸಲಾರ್ದಂಗ ದೋತ್ರ ಬಿಡಕಂಡು ಬೆಳಕಂಡು ಏಳಂದಸ್ತ ಮ್ಯಾಳಿಗೆ ಮ್ಯಾಲೆ ಹೋಗಿ ಹಿಂದೇ ಬಂಗಾರ ಪಟ್ಟದ ವರ್ಷ ಬೊಗ್ಗಿಸಿಕೊಂಡು ಕಣ್ಣಾರ ನೋಡ ಹೋಗಿ ಅಯ್ಯ ನೋಡಿ ನೋಡಿ ನಾವು ಹಿಡಿಲಾಕ ಹೋದರೆ ನೋಡಿ ನೋಡಿ ಹಿಡಿಲಾಕ ಹೋದರೆ ಗೋಡಿ ಎಗಿರಿ ಹೊಂಟು ಅದ ಅಂತವನು ಹಾಳಮಗ ರಂಗಯ್ಯ ಹಾಳಮಗ ರಂಗಯ್ಯಗ ಮಗಳು ಹುಟ್ಟಳ ನಮ್ಮಣ್ಣ ವೆಂಕಟರೆಡ್ಡಿಗೆ ಮಗಳು ಹುಟ್ಟಿಲ್ಲ ತಿಳಿಯಾರ್ದು ನಾವು ಮುದ್ದು ಕೊಡ್ತೀವಿ ಅಂತ ಸರ ಒಳ್ಳೆ ಮಾತು ಅಣ್ಣ ಹೋಗ್ಯಾನ ಬರ್ತಾನೆ ಇವತ್ತು ಬರಂತ ಅಣ್ಣಗ ಒಂದಲ್ದ ಎಡ್ಡಲ್ದ ಅಣ್ಣಗ ನಾವು ಚಾಡಿ ಹೇಳಿ ಆದ ಅಣ್ಣನ ಕೈಲಿದ್ದ ಆ ಅಮ್ಮನ ಜನ್ಮಕ್ಕೆ ನೀರು ಹಾಕಮಂತ ಮೂರು ಮಾತಾಡಿಕೊಂಡು ಮೂವರು ಮಾತಾಡಿಕೊಂಡು ಅವರು ಕುಂತು ಗಳಿಗೆ ಅಣ್ಣ ಮಠ ಮಠ ಮಧ್ಯಾಹ್ನದಾಗ ವೆಂಕಟರೆಡ್ಡಿ ಆರು ತಿಂಗಳ ಹೊತ್ತಾಗಿತ್ತು ಮುತ್ತಿನ ವ್ಯಾಪಾರಕ್ಕೆ ಹೋಗಿದ್ದ ಹನ್ನೆರಡು ಬಂಡಿ ಕಟ್ಟಿಕೊಂಡು ಆ ಬಂಡಿ ಮೇಲೆ ಕುಂತಕೊಂಡು ಬಂಡಿ ಹೊಡ್ಕೊಂಡು ಬರ್ತಿದ್ದ ಬರಂತ ಅಣ್ಣಗ ಅಡ್ಡ ಹೋಗಿ ನಮಗ ನಮಸ್ಕಾರ ಅಣ್ಣ ಅಕ್ಕಡಿಯಲ್ಲಿ ಓದ್ತಿದ್ದಿ ನಿಮ್ಮ ಅತ್ತಿ ಮನೆಗೆ ಹೋಗ್ತೀನಿ ಬೇಡ ಹೋಗು ಬೇಡ ನಮ್ಮತ್ತಿ ಮುಡಿಚೆಟ್ಟಾಗಿ ಮೂಲಿ ಕುಂತ ನಮ್ಮ ಅತ್ತಿ ಮನೆಗೆ ಹೋಗು ಬೇಡ ಐದು ವರ್ಷದ ಮಗಳು ಪಾಪಲಮ್ಮಯಿಂದ ಗಂಡಸು ಮಗ ನಡೆದಾಳ ಅಂತಾಗಿ ನಾನು ನಮ್ಮ ಮೂಲಿ ಕುಂತ ಸರ ಒಳ್ಳೆ ಮಾತು ತಂಗಿ ನನ್ನ ಹಂತಿಗೆ ನನಗ ತಪ್ಪಿಲ್ಲ ನನ್ನ ಮುತ್ತಿಗೆ ನನಗ ತಪ್ಪಿಲ್ಲ ನಾವು ಓತೀನಿ ಅಡಿಗೆ ಮಾಡಿಕೆಂತೀನಿ ಬೆಳಕ ಮಾಡಿಕೆಂತೀನಿ ಊಟ ಮಾಡಿ ನಾವು ಓತೀನಿ ತಾಯ ಬೇಡ ಬೇಡ ಅಂತಂದು ಅಣ್ಣಗ ಒಂದು ಎರಡು ಮಾತು ಹೇಳಿ ಅಣ್ಣನ ಮನೆಗೆ ಕರ್ಕೊಂಡು ಬಂದು ಬಂಡೆ ಮ್ಯಾಲೆ ಎಲ್ಲ ತೆಗೆದು ಮನ್ಯಾಗ ಹಾಕೊಂಡು ಆಯೆ ತಾಯಿ ಬಂಗಾರ ಬಚ್ಚಲ ಕರ್ಕೊಂಡು ಬಂದು ಪ್ರಾಣ ಜಳಕ ಮಾಡಿಸಿ ಬಟ್ಟೆ ಭೂಷಣ ಊಟ ಕಂಡು ಅಣ್ಣ ಕುಂತ ಕಂಡ ಗಂಗಳ ಬುದ್ಧಿ ಗಂಗಳ ತುಂಬಾ ಹಾಲು ಅನ್ನ ನೀಡಿದ್ರು ಹಾಲು ಅನ್ನ ನೀಡಿ ಮುಂದೆ ಇಟ್ಟರು ಸುತ್ತಮುತ್ತವ್ರು ಕುಂತು ಅಣ್ಣ ಉಣೋ ಅಣ್ಣಗ ಹೆಂಗ ಚಾಡೆ ಹೇಳ್ತಾರ ಅಣ್ಣ ಹೆಂಗ ರೆಡ್ಡಿ ನಿನ ಕಾಲು ಬೆಳಿತೀವಿ ಅಂಟಾಗಿದೀಯ ಕೂಳೆ ಹೆಂಗ ಉಣತಿದ್ದಿ ಮುಟ್ಟಾಗಿದೀಯ ಕೂಳೆ ಹೆಂಗ ತಿಂತಿದ್ದಿ ಮಾತಿಗೆ ಇಂದಕ್ಕೆ ಸರ್ತಾನ ಅಲ್ಲೇನು ಮಾತು ನನಗ ಗೊತ್ತಿಲ್ಲ ಅದೇನು ಮಾತು ನನಗೆ ಗೊತ್ತಿಲ್ಲ ತಂಗಿ ನೀವು ಹೇಳಿಕೊಡ್ರಿ ಅಂದರೆ ಅಣ್ಣ ಆಳು ಮಗ ರಂಗಯ್ಯಗ ಶೋಭ ತಾಯಿಗಳ ಐದು ವರ್ಷದ ಮಗಳು ಪಾಪದಮ್ಮ ನಿನಗೆ ಹುಟ್ಟಿಲ್ಲ ಆಳು ಮಗ ರಂಗಯ್ಯಗ ಮಗಳು ಹುಟ್ಟ ತಿಳಿಯಾರ್ದ ಮುದ್ದು ಕೊಡತೀವಿ ತಾಯವನಿಗೆ ನೀರು ಹಾಕಿ ಊಟ ನೀಡಿ ಏಳೆಂದತ್ತು ಮ್ಯಾಳಿಗೆ ಮ್ಯಾಲೆ ಬಟ್ಟದ ವರ್ಷ ಬುಗಿಸಿಕೊಂಡು ಕಣ್ಣಾರು ನೋಡ ಭೋಗ ಮಾಡಿದ್ರು ನಾವು ಇಡೀಲಿ ಹಾಕಿ ಹೋದರೆ ಗೋಡೆಗಿರಿ ಹೊಂಟು ಅದ ಸರಿ ಒಳ್ಳೆ ಮಾತು ತಂಗಿ ಅಂತ ಹಾಕಿವಲ್ಲ ನಿಮ್ಮ ಅತ್ತಿಗೆ ದೇವಲೋಕ ಒಳಗ ದೇವಗನಿಗಿದ್ದಂಗ ನಾಗಲೋಕ ಒಳಗ ನಾಗನಿಗಿದ್ದಂಗ ದೇವರಂತ ಮನುಷ್ಯವಳು ಇಂಥ ಮಾತು ನೀವು ಒರೆಸ್ತೀರಿ ನಾಯವಲ್ಲ ಧರ್ಮತಲ್ಲ ಏನಪ್ಪ ಅಣ್ಣ ನಾ ಸುಳ್ಳಾಡ್ತೀನಿ ನಿಮ್ಮ ಕೇಳು ನಮ್ಮತ್ತಿ ಕೇಳು ಮೂವರು ಒಂದೇ ಮಾತಂದ ಆದ್ರೆ ಒಳ್ಳೆ ಮಾತು ಅದರನ್ನ ಕಡಿಲಾಕ ಬಂಗಾರು ಚಾಕಿಲ್ಲ ಕಚ್ಚಿಲ್ಲ ನಾ ಏನು ಮಾಡಲಿಮ್ಮ ನಂಬೆಲ್ಲಿ ಆಗ ಅಯ್ಯಮ್ಮನ ಜನ್ಮಕ್ಕೆ ಬಚ್ಚಿಟ್ಟಿವಂತಂದು ಬಂಗಾರು ಪುಡಿಬಾಕು ತಂದು ಕೈ ಕೊಟ್ಟರು ಮಧ್ಯಾಹ್ನ ಹೊತ್ತಿನಾಗ ಆ ಪುಡಿಬಾಗು ಕೈಯಾಗ ಹಿಡ್ಕೊಂಡ್ರೆ ಕಾಲು ಕೈ ತರ ತರ ತರ ನಡುಗಲಾಕತ್ತವ ಅಯ್ಯನ ಉರ್ಚಳಿ ಬಂದಂಗ ಆಗ್ಲಾಕತ್ತದ ತಂದೆ ಅದೇ ದುಡಿಗಿನ ಆಗ ಕಡಿಲಾಕ ಹೋಗುತ್ತಿದ್ದ. ಬೇಡ ಬೇಡ ಅಣ್ಣ, ಇವತ್ತಿನಾಗ ಹೋಗೋದು ನ್ಯಾಯವಲ್ಲ, ಧರ್ಮತಲ್ಲ, ಸತ್ತ ಸವತ್ತಿನಾಗ ಹೋಗಮಂತಂದು ಅಣ್ಣ ಕರ್ಕೊಂಡು ಬಂದು ವರ್ಷ ಹಾಕಿ ಕೊಟ್ರು. ಅಣ್ಣ ಮಕ್ಕಂಡ ಒತ್ತು ಮುಣಿಗಿತು, ಕತ್ತಲಾಯ್ತು. ಸವತ್ತಿನ ಯಾಳ ಒಳಗ ಅಣ್ಣಗ ಕರ್ಕೊಂಡು ಮುಂದ ಮೂವರು ದಾರಿ ತೋರಿಸಿಕಂತ ಅಣ್ಣನ ಕರ್ಕೊಂಡ ಏನ್ ಒಂಟಾರ ಅಯ್ಯೋ ಲಕ್ಷ್ಮಿಯ ಮನೆಯ ಬರುತ್ತಿದ್ದಾರ, ಲಕ್ಷ್ಮಣಿಯವರು ಬರ್ತಿದ್ದಾರೆ. ಲಕ್ಷ್ಮಿ 5 ವರ್ಷದ ಮಗಳು ಪಾಪಲಮ್ಮನ ಮಗಳಾಗ ಐಕಂಡ ತಾಯಿ ಮಕ್ಕಂಡಳ. ಆ ತಾಯಿ ಕನಸು ಕಂಡು ಜಡ್ಗಿನ ಮ್ಯಾಕೆದ್ದು ಅವ್ವ ನಿನ್ ಮ್ಯಾಲೆ ಕನಸು ಬಿತ್ತು ತಾಯ. ಏನ್ ಕನಸಮ್ಮ? ಅಪ್ಪ ಬಂದಂಗ, ಅಣ್ಣ ಕಡದಂಗ, ನನ್ನ ಜನ್ಮ ಹೋದಂಗ ನಾ ಕನಸು ಕಂಡಿನಿ. ಹಸಿರು ಎಲೆಗಳು ಉದಿರ್ತವ, ಹಸಿರು ಕನಸುಗಳು ಬೀಳುತ್ತವ. ಈ ಮಾತಿಗೆ ತಪ್ಪಿಡಿ ಬ್ಯಾಡಂತ ಜೀವ ಬಡದು ಆ ಮಗಳು ಮನುಷ್ಯ ಒಂದು ತಾಸು ತಾಗಿಲ್ಲ. ಮೂವರ ಬಂದು ಬಾಗಿಲು ಬೆಲ್ಲಿ ನಿಂತು ಗಿರಗಿರ ಗಿರಗಿರ ಬಾಗಿಲು ತೆರದಾರ ಲಕ್ಷ್ಮಮ್ಮ. ಇನ್ನ ಬಾಗಿಲು ತೆರದಾನ ಸಪ್ಪಳ ಕೇಳ ಲಕ್ಷ್ಮಮ್ಮ, ಬಾಗಿಲ ಕೇಳ ಸಪ್ಪಳ ಕೇಳ ಲಕ್ಷ್ಮಮ್ಮ. ಅಯ್ಯ ಗಿಡಗಳ ಮ್ಯಾಕ ಎನ್ನ ಎತ್ತಾಳ ಲಕ್ಷ್ಮಮ್ಮ, ಗಿಡಗಳ ಮ್ಯಾಕ ಎನ್ನ ಎತ್ತಾಳ ಲಕ್ಷ್ಮಮ್ಮ. ಗಂಡಗದರಾಗಿದೆ ಎನ್ನ ಬಂದಾಳ ಲಕ್ಷ್ಮಮ್ಮ, ಗಂಡಗದರಾಗಿ ಎನ್ನ ಬಂದಾಳ ಲಕ್ಷ್ಮಮ್ಮ. ಬಂಗಾರ ಪಿಡಿಬಾಗು ಕೈಯಾಗ ಬಿಡದ ಲಕ್ಷ್ಮ ನೋಡ, ಬಂಗಾರ ಪಿಡಿಬಾಗು ಕೈಯಾಗ ಬಿಡದ ಲಕ್ಷ್ಮಮ್ಮ. ಭಾರತ ಹೆಂಡತಿಗೆ ಇನ್ನು ನೋಡಮ್ಮ ಬೆಳಗ್ಗೆ ಮಲ್ಲಿಗೆ ಹೋಗಿದ್ದಂಗ ಮಡಿಗೆ ಬಿದ್ದಳು, ಚೆಂಡಿನ ಹೋಗಿದ್ದಂಗ ಚದುರಿ ಬಿದ್ದಳು. ಅದಿ ಡಂಗೆ ಬಿಟ್ಟು ಕೊಟ್ಟ ಅವನು ಹಿಂದಿಗೆ ತಿರುಗಿ ಹೋಗುತ್ತಿದ್ದ. ಹಿಂದಿಗೆ ತಿರುಗಿ ಹೋಗೋ ಮುಂದ ಗಡಿಗೆ ಆ ತಾಯಿ ಲಕ್ಷ್ಮಮ್ಮ ಸತ್ತುಗಳಿಗೆ ದೇವರಾಗಿ ನಿಂತಳು, ಬಂಗಾರ ಗೊಂಬೆ ಆಗಿ ನಿಂತು ನಾನು ಸತ್ಯ ಇವ್ರಿ ತೋರಿಸಿ ಕೊಡ್ತೀನಂತ ಆ ತಾಯಿ 5 ಹಳ್ಳ ಕೈ ಆಗಡಕೊಂಡು ಬಳಬಳ ಮಂತ್ರಿಸಿ ಗಂಡನ ಮ್ಯಾಲೆ ಹೊಡೆದಗಳಿಗೆ ಆ ಗಂಡನ 2 ಕಣ್ಣುಗುಡ್ಡು ಉಚ್ಚಿ ಬಿದ್ದ. ಗಂಡನ 2 ಕಣ್ಣುಗುಡ್ಡು ಉಚ್ಚಿ ಬಿದ್ದರೆ ಸೌರ್ಯ ಅಡಿಗಂತ ಹೋಗತ್ತಿದ್ದ. ಎಡಮಗಳು ಸುಬ್ಬಮ್ಮ ಅಣ್ಣಗೆದುರು ಬಂದು, ಅಣ್ಣ ನಮ್ಮತ್ತಿಗೆ ಸತ್ತಳ ಉಳದಳ, ನನಗೆ ಯಾವ್ದು ಗೊತ್ತಿಲ್ಲ, ಒಂದೇ ತಿವುದು ತಿವುದಿನಿ ಕೆಳಗ ಬಿದ್ದುಗಳಿಗೆ ಕಾಲ್ ಕೈ ತಣ್ಣಗ ಆಗ್ಯವ, ನಾ ಒಂಟಿನಿ ಕಣ್ಣು ಹೋಗ್ಯವ. ಸರಿ ಒಳ್ಳೆ ಮಾತನ್ನ ಇಡಣ್ಣ. ಅಣ್ಣನ ಬಿಟ್ಟು ಕೊಟ್ಟು ಬಡಬಡ 3 ಮನ್ಯಾಗ ಬಂದು ನೋಡಿದರೆ ತಾಯಿ ಕೆಳಗ ಬಿದ್ದಳ, ಗುಂಡಿಗೆ ಬೆಲ್ಲಿ ತಿವುದಂತ ಬಂಗಾರ ಪುಡಿಬಾಗ ಕಿತ್ತಿಲ್ಲ ಆ ಬಾಕಂಗೆ ಕಿತ್ತಳ. ಎಡಮಗಳು ಸುಬ್ಬವ್ವ ಒಕ್ಕಳು ಬೆಲ್ಲಿ ಹಾಕಿಯ ಹುಟ್ಟು ತಿರುವಿದಂಗ ಎನ್ನ ತಿರುವ್ಯಾಳ ಎಣ್ಣ ಮಗಳು, ಜಾಗ ಕಳ್ಳು ಹೊರಗ ಬಿದ್ದಾವ ಲಕ್ಷ್ಮಿಯ ಜನ್ಮ ಹೋಗಿದ್ದಾನ ಲಕ್ಷ್ಮಿಯ ಪ್ರಾಣ ಹೋಗೋ ಮುಂದಗಡಿಗೆ 5 ವರ್ಷದ ಮಗಳ ಪಾಪಲಮ್ಮ ಜಡಗ್ರ ಮ್ಯಾಕ ಎದ್ದು ಆ ತಾಯಿಲ ಬಾಶಿ ಬಾಯಿ ಬಡಕಂತ ದುಃಖ ಮಾಡಿಕಂತ ತಾಯಿ ಮ್ಯಾಲೆ ಬಿದ್ದು ಅಡದಂತ ತಾಯಿ ನಿನ ಕಾಲು ಬೀಳತೀನಿ, ನನ್ನ ತಿಳಿಯಾರು ಬಾಚಬೇಕು, ಕೆಣಾರ್ಯಾರು ಹಾಕಬೇಕು, ನನಗೆ ಹುಟ್ಟಿ ಆ ಹಾಲು ಯಾರು ಕುಡಿಸಬೇಕು. ತಾಯಿ ಮ್ಯಾಲೆ ಬಿದ್ದು ಗೊಳೋ ಮತ್ತ ಗೊಟ ಕಣ್ಣೀರ್ ತೆಗೆದು ಊರಹನ ಊರು ಮಂದಿ ಬರ್ತಾರಂತ ಆ ತಾಯಿ ಮನಿ ಹೆಣ್ಮಗಳು ಸೌರ ಕೂಸಿನ ಎತ್ಕೊಂಡು ಹೋಗಿ ಆ ಮನುಷ್ಯನ ಕೊಟ್ಟಿಗೆ ಹಾಕಿ ಮರದೊಟ್ಟು ಕೀಲ್ ಕೈ ಜಡದು ಆ ತಾಯಿಯ ಕಳ್ಳು ಹೊರಗ ಬಿದ್ದವ ಒಟ್ಟ ಕಳ್ಳೆಲ್ಲ ಒಳಗಾಕಿ ಪಟ್ಟಣ ದಾರ ಆ ದಾರ ಸಂಘಾಟ ದೊಡ್ಡ ಸೂರಿ ತಗೊಂಡು ತಾಯಿನ ಒಟ್ಟು ಹೊಲ್ದರು. ತಾಯಿನ ಒಟ್ಟು ಹೊಲ್ದು ಬಚ್ಚಲು ಎತ್ಕೊಂಡು ಬಂದು ತಾಯಿಗೆ ನೀರು ಹಾಕಿ ಹೂವ ಬುಕ್ಕ ಚೆಲ್ಲಿ ಆಯಮ್ಮನ ಮೈ ತುಂಬಾ ಹಿಂದೆಯೇ ಬಟ್ಟಿ ಉಡಿಸಿ ಹೊಸ್ತ ಉಡಿ ಮೈ ತುಂಬ ಇಟ್ಟು ನನ್ನ ತಾಯಿ ವರ್ಷದ ಮ್ಯಾಲೆ ಮನಗಿಸಿರು. ವರ್ಷದ ಮ್ಯಾಲೆ ಮನಗಿಸಿ ಕೆಮ್ಮಣ್ಣ ತಂದು ಎಂಡಿ ತಂದು ಮನೆಯೆಲ್ಲ ಸಾರಿಸಿಕೊಂಡು ಬೆಳಗೋ ಟೇಮಿನೊಳಗ ಕೂಡೋ ಟೇಮಿನಾಗ ತಾಯಿನ ವರ್ಷ ಎತ್ತಿ ಕಂಡು ಶಿವನೀರ ಬಾಯಿಗೆ ಊರ ಮುಂದ ಮಲ್ಲಿಗೆ ತೋಟಗ ಆ ದಾರಿ ಬೆಲ್ಲಿಗೆ ಬಂದು ವರ್ಷ ಇಳಿಸಿ ಸುತ್ತ ಮುತ್ತ ಕುಂತು ಊರಾಗ ಮಂದಿ ನಾಲ್ಕು ಟೇಮಿ ನೀರ್ ತರ್ಲಾಕ ಮಂದಿ ಬರ್ಲಾಕತ್ತಾರ. ಮಂದಿ ಬರೋದು ನೋಡಿ ಮೂವರ ಹಮ್ಮದವರು ಲಬ್ಬ ಲಬ್ಬ ಎನ್ನ ಬಾಯಿ ಬಿಡದಾರ ಅವರು ಹಾರಾಡಿ ದುಃಖ ಎನ್ನ ಮಾಡುವರು ಊರಾಣ ಊರ ಮಂದಿ ಎನ್ನ ಬಂದಾರ ತಾಯಿ ನೋಡ ಊರಾಣ ಊರ ಮಂದಿ ನಿನ್ನ ಬಂದಾರ ಏನಾಗಿ ಸತ್ತ ಲಕ್ಷ್ಮಿ ನೋಡು ಲಕ್ಷ್ಮೀ ಏನಾಗಿ ಸತ್ತೋಳ ಲಕ್ಷ್ಮೀ ದೇವಿ ಲಕ್ಷ್ಮೀ ಏನಾಗಿ ಸತ್ತೋಳ ಲಕ್ಷ್ಮೀ ದೇವಿ ನಿನ್ನ ನೋಡಿ ಮಾತಾಡಿ ದಾನ ಧರ್ಮ ಕೊಟ್ಟಾಳ ನಮಗ ಸೀರಿಲ್ದ ಸೀರೆ ಕೊಟ್ಟಾಳ ಮುತ್ತು ರತ್ನ ಧರ್ಮ ದಾನ ಅಂಚಾಳ ಬಟ್ಟಿಲ್ದವ್ರಿಗೆ ಬಟ್ಟಿ ಕೊಟ್ಟಾಳ ಅನ್ನಿಲ್ದವ್ರಿಗೆ ಅನ್ನ ನೀಡಾಳ ಅಂತ ತಾಯಿಗೆ ಇಲ್ಲಂತ ಸಾವು ಬಂತು. ಏನಾಗಿ ಸತ್ತಳಂದರೆ ಯವ್ವ ನೀರ್ ತರ್ಲಾಕ ಬಂದಳ ಇದೇ ಮಲ್ಲಿಗುವ ತೋಟದಾಗ ನಾವು ರಾವು ಕಚ್ಚದ ಸತ್ತು ಹೋಗ್ಯಾಳ ಅದಕ್ಕ ಅಯ್ಯಮ್ಮನ್ ತಗೊಂಡು ಬಂದು ಈ ತೋಟದಾಗ ಇಟ್ಟುಕೊಂಡು ನಾವು ದುಃಖ ಮಾಡ್ಲಾಕತ್ತೀವಿ ತಾಯ. ಊರ ಮಂದಿ ಜನ ಬಂತು ಬಾವ ಸುಬ್ಬ ದೊರೆಯ ಸುದ್ದಿ ಹೋಯ್ತು ಲಭಾಶಿ ಬಾಯಿ ಬಡಕಂತ ಬಾವ ಬಂದು ತಾಯಿನ ಮ್ಯಾಲೆ ಬೋರ್ಲ ಬಿದ್ದು ಪಕ್ಷಿನ ಮಾಡಿ ಓಜಮ್ಮ ಪರದೇಶನ ಮಾಡಿ ಓಜಮ್ಮ ತಾಯಾಗಿ ನೀನು ಇದ್ದಿ ಅನಿದಿಯವರಾಗಿ ನೀನು ಇದ್ದಿ ನೀನು ಬಂದಾಗ ನಮಗ ಒಂದು ರೊಟ್ಟಿ ಸಿಕ್ಕಿತ್ತು ತಾಯಂತಗಳು ದುಃಖ ಮಾಡಿ ಆ ಬಾವನ್ ನೋಡಿ ತಾಯಿ ಏನಂತಾಳ ಬಾವ ಸುಬ್ಬ ದೊರೆಯ ಎಲ್ಲಾರ ಜನ್ಮಗ ಸತ್ತಿನಿ ಜನ್ಮಗ ಸತ್ತಿಲ್ಲ ನಾನು ಸಾಯ್ತೀನಿ ಸತ್ತಂತ ತಾಯಿನ ಊರಿಗೊಂದರ ದಾರಿ ಮಲ್ಲಿಗೆ ತೋಟದಾಗ ಬೆಂಕಿನ ಗುಂಡ ಅಗಳಬೇಕು ಬೆಂಕಿನ ಗುಂಡ ಒಳಗ ನನಗ ತಂದಿ ಸಿರಿಗಂತ ಚಿಕ್ಕಿ ಹಾಕಿ ಎಣ್ಣೆ ಪೀಬಿ ಸುರಿವಿ ಗುಂಡದಾಗ ನನ್ನ ಕಷ್ಟ ಮಾಡಬೇಕು ಕಷ್ಟ ಮಾಡಿದರೆ ಆ ಸುಟ್ಟು ಬೂದಿಯಾಗಿ ಬಿದ್ದರೆ ಆ ಬೂದಿನ ಎತ್ತಲಾಗಿ ಹೋಯ್ತಿದ್ದಿ ಬೂದಿಯಾಗ ಬಂಗಾರ ಗೊಂಬಿ ಸಿಗುತ್ತದ ಬಂಗಾರ ಗೊಂಬಿ ತಗೊಂಡು ಊರು ಮುಂದ ಹೆಸರುಗಿಡ ಬುಡಕ ನನ್ನ ಗುಡಿ ಕಟ್ಟಬೇಕು ಗುಡಿ ಒಳಗ ವಂದಿಸಿ ನಂದೊಂದು ಜಾತ್ರೆಯ ನಡೆಸಬೇಕೇ ಜನ್ಮ ಕೊಟ್ಟಾಳ ಲಕ್ಷ್ಮೀ ಬಾವ ದುಃಖ ಮಾಡುವನು ಕೈ ಬಿಟ್ಟು ಓದಿ ತಾಯಿ ಮಾಡಿದ್ರೆ ಮಗಳು ಬರಲಿಲ್ಲ ಮಾರಿ ನೋಡಲಿಲ್ಲ ಅವ ಆಗ ಎಮ್ಮ ಸತ್ಯದಲ್ಲಿದ್ದ ಮರದೋಟಿ ಕೀಳ್ಕೈ ಉಚ್ಚಿ ಬಿತ್ತು ಹಿಂಗೆ ಆ ಕೊಟ್ಟಿ ಹಗಲಿದ ಹೊರಗ ಬಂದು ಬಗಡಿ ಬಜಾರು ಒಳಗ ಲಭಾಷಿ ಬಾಯಿ ಬಿಡಕಂತ ದುಃಖ ಮಾಡಿಕಂತ ತಾಯಿ ಬೆಲ್ಲಿಗೆ ಬಂದು ತಾಯಿ ಮ್ಯಾಲೆ ಬೋರ್ಲ ಬಿದ್ದು ಅಡದಂತ ತಾಯಿ ಲಕ್ಷ್ಮಮ್ಮ ನನ್ನ ಕಾಲು ಬೆಳೆತೇನೆ ಹೇಗೆ ಜೋಗಿನ ಮಾಡಿ ಓದಿ ಅಚ್ಚು ಪರಿಜೇಶಿ ಮಾಡಿ ಓದಿ ತಾಯಿವೆಲ್ಲ ತಂದೆಯವೆಲ್ಲ ತಾಯ ತಂದನ ತಂದನ ಬಂದವೆಲ್ಲ ಬೆಳಗವಿಲ್ಲೇನ ತಂದನ ತಂದನ ನಾನು ತಾಯಿ ಅಂತ ಯಾರಿ ಕರಿಗೇನ ತಂದನ ತಂದನ ಯಾರ ಜೊಗೆ ಮಾಡಿ ಅಣ್ಣ ಹೋಗಿದಲ್ಲ ಮಗಳ ದುಃಖ ನೋಡಿ ಮೂರು ಮಂದಿ ದುಃಖ ಮಾಡುತ್ತಾರ ಆ ಎಮ್ಮನ ವರ್ಷ ತಗೊಂಡು ಏನ್ ಬಾಜ ಸಂಘಾಟ ಅಲಿಕೊಂಬು ಸಂಘಾಟ ನವೋತ್ನಗಾರ ಸಂಘಾಟ ಊರು ಮುಂದ ಅಲ್ಲಿಗೆ ತೋಟಗ ಬಂದು ಹೆಂಗಿನ ಗುಂಡಗಿಳಿ ಇದಿಗಂದ ಚಿಕ್ಕಿ ಹಾಕಿ ಚಿಕ್ಕಿ ಮ್ಯಾಲೆ ತಾಯಿನ ಮರಳಿಸಿ ಎಣ್ಣೆ ಪೀಬಿ ಸುರಿವಿ ಐದು ಸುತ್ತ ತಿರುಗಿ ಕಡೆ ತಂದಿ ಮಗಳ ಕೈಲಿದ್ದ ತಾಯಿ ಗುಂಡಗ ಬೆಂಕಿ ಹಚ್ಚಿದರೆ ದವಾಜಿ ಗುಂಡ ಉರ್ಲ್ಯಾಕತ್ತದ ಗುಂಡ ಉರ್ಲ್ಯಾಕತ್ತದ ಮಗಳ ಪಾಡ ನೋಡಿದಳು ನಮ್ಮವನು ಸರಿ ನಾಶ ಆಯ್ತಿನಂತಂದು ಬಂಗಾರಿ ಕಿನ್ನಡಕಂಡು ಗುಂಡದ ಹಾಗ ಐದು ವರ್ಷದ ಮಗಳು ಪಾಪರಮ್ಮ ಉರಿಯಂತ ಗುಂಡ ಒಳಗ ತಾಯಿ ಎಗಿರ್ಯಾಳು ಬೆಂಕಿನ ಶೀಟ್ಗೆ ತಾಯಿ ಬಂಗಾರಿ ಚೀಟಿ ತಾಯಿ ನನ್ನಮ್ಮ ಆಡುತ್ತಿದ್ದರೆ ಪುರಾಣ ಊರು ಮಂದಿ ನಿಂತಕೊಂಡು ಬೆಂಕಿನ ಶಿಡಿ ಆಡಲ ಕತ್ತಳ ಬೆಂಕಿನ ಶಿಡಿ ಆಡೋ ಮುಂದಗಡಿ ಆ ತಾಯಿ ಕಿಂಡಿ ಕಿಂಡಿ ತುಂಬದ ಆ ಮರ ತುಂಬ ಆ ತಾಯಿ ಬೆಂಕಿ ತಗೊಂಡು ಆಡಲ ಕತ್ತಳಲ್ಲ ಮುಚ್ಚಗ ನಮ್ಮವರು ಆಯಿ ಪುಣ್ಯ ಮಾಡಿದವರು ಆಯಿ ಧರ್ಮ ಮಾಡಿದವರು ಬಂಗಾರು ಮುತ್ತಿನ ಶೆರುಗು ಒಡ್ಡೆ ಕಂಡ ನಿಂತಾರ ಶೆರುಗು ಚಾಚಿ ಕಂಡ ನಿಂತಾರ ಆ ಶೆರಿಗಿನೊಳಗ ಒಂದೇ ಕಿಡಿ ಬೆಂಕಿ ಬಿದ್ದರೆ ಮುತ್ತಾಗಬೇಕು ರತ್ನ ಆಗಬೇಕು ಬಂಗಾರು ಮಾಣಿಕ್ಕಾಗಬೇಕು ಆ ತಾಯಿದವರು ಕರ್ಮ ಮಾಡಿದವರು ಉಂಡಿಯಾಗ ಬಿತ್ತಂದರೆ ಸುತ್ತ ಸುರಬಂಡಲಾಗಿ ಸಾಯಬೇಕು ಇದರಂತೆಲೆ ತಾಯಿಗೆ ನಡೀತು ಮೂವರು ತಾಯಿದವರು ತಾಯಿ ಮಲ ತಿರಂಗಮ್ಮ ಹೆಣ್ಮಗಳು ಸುಬ್ಬಮ್ಮ ಹೇಗೆಣ್ಣಿ ಅಂಕಮ್ಮ ವಾಯಮ್ಮ ಎಷ್ಟೋ ಸತ್ಯವು ನಡೆದಂತ ಬೆಳ್ಳಿ ಬಂಗಾರ ಆಗ್ತದಂತ ನಾವು ಹೋಗಮ್ಮಂತಂದು ಅವರು ಮೂವರು ಮಾತಾಡಿಕೊಂಡು ಬರ್ಲಾಕತ್ತಾರ ಊರಕ್ಷಿ ಬೆಲ್ಲಿಗೆ ಬರೋದಕ್ಕ ಲಕ್ಷ್ಮಿ ಕಣ್ಣಿಲ್ಲ ನೋಡಿ ನನ್ನತ ಗುಂಡ ನೋಡ್ಲಾಕ ಬರಬ್ಯಾಡ್ರಿ ಬೆಂಕಿನ ಗುಂಡ ನೋಡಿದರೆ ಆ ಊರಂತ ಗುಂಡ ಸುಮ್ಮನೆ ಹಾಳಾಗಿ ಹೋಗ್ತದ ಬರಬ್ಯಾಡ್ರಿ ಅಂತಂದು ಐದಾಳು ಮಂತ್ರಿಸಿ ಒಡೆದುಗಳಿಗೆ ತಾಯಿ ಮಲ ತಾಯಿ ರಂಗಮ್ಮ ಆ ಮಲತ್ತಿ ರಂಗಮ್ಮ ಏನ್ ಮಾಡ್ಯಾಳ ಆಯಮ್ಮನ ಗುಡಿ ಮುಂದ ನೆಲಗಂಬ ಮಾಡಿಬಿಟ್ಟಳು ದೀಪ ಹಚ್ಚಲಾಕ ನನ್ನ ತಾಯಿ ನಿಗಣಿ ನಿಗಣಿಗೆ ಏನು ಮಾಡ್ಯಾಳ ಪಟ್ಟದ ಕೋಣ ಮಾಡಿದ್ರು ಹೆಣ್ಮಗಳು ಸುಬ್ಬಮ್ಮಗ ಗುಡಿ ಮುಂದ ಬಳಿಲಾಕ ಬಾರಿಗೆ ಮಾಡಿಬಿಟ್ಟು ಮೂವರಿಗೆ ಮೂರು ದಾರಿ ತೋರಿಸಿಕೊಟ್ಟಳು ನನ್ನ ತಾಯಿ ಲಕ್ಷ್ಮಿ ಬೆಂಕಿನಿ ಗುಂಡ ಸುತ್ತು ಸುತ್ತು ಬೂದಿ ಆಗಿ ಬಿತ್ತು ಆ ಬೂದಿ ಹತ್ತಲಾಕ ಹೋದರೆ ಬಂಗಾರಿ ಗೊಂಬೆ ಆಗಿ ಸಿಕ್ಕಳು ಆ ಗೊಂಬೆ ತಗೊಂಡು ಊರ ಮುಂದ ಬಂದು ಮಂಗಳವಾರ ದಿನ ತಾಯಿ ಗುಡಿಗೆ ಬುನಾದಿ ಹಾಕಿ ಬಾಬಾ ಗುಡಿ ಎನ್ನ ಕಟ್ಟಾನ ಮಂಗಳವಾರ ತಾಯಿನ ಪೂಜೆ ಮಾಡ ಮಂಗಳವಾರ ಪೂಜೆ ಬಾವ ಪೂಜೆ ಮಾಡಿದ್ರೆ ತಾಯಿ ನೋಡಿ ಏನಂತಾಳ ಓ ಬಾವ ಏನು ಸುದ್ದಿ ತಾಯ ಏನು ಸುದ್ದಲ್ಲ ನನ್ನ ಗಂಡ ಬರಬೇಕು ನನಗ ಪೂಜೆ ಮಾಡಬೇಕು ಆದ್ರೂ ಒಳ್ಳೆ ಮಾತು ನನ್ನ ಗಂಡನೇ ಎರಡು ಕಣ್ಣು ಹೋಗ್ಯವ ನನ್ನ ಗಂಡ ಬಂದು ನನ್ನ ಪಾದ ಗುಡಿ ಒಳಗಿಟ್ಟರೆ ಕಣ್ಣಿಗೆ ಮುತ್ತು ಬಂದಂಗ ಎರಡು ಕಣ್ಣು ಬರ್ತವ ನನ್ನ ಪೂಜೆ ಮಾಡಿ ಹೊರಗ ಓದ್ಗಳಿಗೆ ಕಣ್ಣು ಸರ ಒಳ್ಳೆ ಮಾತು ತಾಯಂತಂದ್ರು ಗಂಡ ಎಂಕಡ್ರೆಡ್ಡಿ ಬಂದು ಯಾವಾಗ ಗುಡಿ ಒಳಗೆ ಕಾಯಿಟ್ರಿ ಮುತ್ತ ಬಂದಂಗ ಕಣ್ಣು ಬರಬೇಕು ತಾಯಿನ ಪೂಜೆ ಮಾಡಿ ವರ್ಗ ಓದ್ಗಳೇ ಕಣ್ಣು ಹೋಗಬೇಕು ಇದರಂತೆಲ್ಲ ನಡೀತು ಬಾವ ಸುಬ್ಬದರಿಯ ನೀವು ಒಬ್ಬರು ಪೂಜೆ ಮಾಡಿದರೆ ಒಪ್ಪದಿಲ್ಲ ಒಮರದಿಲ್ಲ ಊರಾಗ ಹೋಗಿ ಬರ್ತೀನಿ ಬ್ಯಾಡಮ್ಮ ತಂಗಿ ಹೋಗೋದ ನಾ ಯಾವಂದ್ರೆ ಮಠ ಮಠ ಮಧ್ಯಾಹ್ನ ಒಳಗ ಊರ ಗದ್ದಲ ಮಾಡಿದರೆ ಊರಾಗ ಮಂದಿ ಅವರು ಕುಲ್ಕಣ್ಣೆಲ್ಲ ನಿಂತು ಹೊರಗಮ್ಮನ ಮಶ್ಯಮ್ಮನ ಯಾರಲ್ಲ ತಾಯಿ ನಾ ಹೊಸ್ತಾಗ ಸತ್ತಿನಿ ಆ ಯಲಕ್ಷ್ಮಿ ಕಾಂತ ಏನು ಬೇಡತಿ ಬೇಡಮ್ಮಂದರೆ ಬೇಡದು ಭಾಗ್ಯ ಏಳುಬಂಡಿ ತೆಂಗಿನಕಾಯಿ ಏಳುಬಂಡಿ ನಿಂಬಿಕಾಯಿ ಏಳುಬಂಡಿ ಕರಿ ಕುಂಬಳಕಾಯಿ 66 ಸಣ್ಣ ಬ್ಯಾಡಿ 33 ದೊಡ್ಡ ಬ್ಯಾಡಿ ಎಲ್ಲ ತಂದು ಗುಡಿ ಮುಂದ ಕಡಿದು ಕಡದು ಕಡದು ಹಚ್ಚಿ ಹಾಕಿ ತಾಯಿನ ಪೂಜೆ ಒಳ್ಳೆ ಊಟ ಮಾಡಿ ಆ ಯಮ್ಮನ ಮಂಗಳ ವಾರದಿ ನಂಬು ತಾಯಿನ ಒಂದು ಜಾತ್ರಿ ಲಕ್ಷ್ಮಿ ಕಾಂತ ತಾಯಿನ ಜಾತಿ ನಡೆದದ ತಾಯಿನ ತೇರು ನಡೆದದ ಸುತ್ತ ನಾಲ್ಕು ಕಳ್ಳೆ ಮಂದಿ ಆಯಮ್ಮನ ಜಾತಿ ನೋಡ ಬರುತ್ತಾರ ಆಯಮ್ಮನ ತೇರು ನೋಡ ಬರುತ್ತಾರ ಬೇಡಿದವರಿಗೆ ಲಕ್ಷ್ಮಿ ಕಾಮ್ ನನ್ನಮ್ಮ ವರವು ಕೊಡುತ್ತಾಳ ಸುತ್ತ ನಾಲ್ಕು ಕಳ್ಳೆ ಮಂದಿ ಸುತ್ತ ದೇಶದ ಮಂದಿ ಕೈ ಎತ್ತಿ ಶರಣು ಮಾಡುವರು ಓ ತಾಯಿ ತಾಯಿಯ ಕೈ ಎತ್ತಿ ಶರಣ ಮಾಡುವರು ತಾಯಿ ನೋಡಿ ಏನಂತಳ ಕೇಟ ತೆಲಗಾಣಿ ಹೋದರೆ ನನ್ನ ಎತ್ತದಿಲ್ಲ ಪಾಲ್ಸದಿಲ್ಲ ಮೇಲ್ಗಡಿ ದೇಶ ಓತಿನಂತ ಲಕ್ಷ್ಮಮ್ಮ ಮೇಲ್ಗಡಿ ದೇಶಕ್ಕ ತಾಯಿ ಬಂದಳ ಊರಿಗೊಂದು ಗುಡಿ ತಾಯಿ ಕಟ್ಟತ್ತಿದ್ದರು ಊರಿಗೊಂದು ಪೂಜಾರಿ ತಾಯಿಗೆ ನಿಲ್ಲತ್ತಿದ್ದರು ತಾಯಿ ಶರಣಮ್ಮ ನಾ ಬಾಲ ಚೆಲುವೆ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿಯ ನೀನು ಭಾಗ್ಯದ ಲಕ್ಷ್ಮಿಯ ನೀನು ಭಾಗ್ಯ ಲಕ್ಷ್ಮಮ್ಮ ಭಾಗ್ಯದ ಲಕ್ಷ್ಮಿ ನೀನು ಭಾಗ್ಯಮ್ಮ ಲಕ್ಷ್ಮಮ್ಮ ಧನದ ಲಕ್ಷ್ಮಿಯ ನೀನು ಭಾಗ್ಯಮ್ಮ ಲಕ್ಷ್ಮಮ್ಮ ಧನದ ಲಕ್ಷ್ಮಿ ನೀನು ಭಾಗ್ಯಮ್ಮ ಲಕ್ಷ್ಮಮ್ಮ ಲಕ್ಷ್ಮಿಯ ದೀಪಾಯ ದೀರ ಇದುವರೆಗೆ ಬುರ್ರ ಕತೆ, ಇದರಲ್ಲಿ ಲಕ್ಷ್ಮೀ ಕತೆ ಮೂಡಿ ಬಂತು. ನಡೆಸಿಕೊಟ್ಟವರು ಲಕ್ಷ್ಮೀ ಶಿರವಟ್ಟಿ ಮತ್ತು ಸಂಗಡಿಗರು. ಈಗ ಕೇಳಿ ಕೃಷಿ ಹಾಡುಗಳು. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ, ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ, ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ. ತಿಪ್ಪಿ ಗೊಬ್ಬರ ಹಾಕೋ ಅಣ್ಣ ಹೊಲಕ್ಕ